ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹೀಗಾಗಿ ನಮ್ಮ ಒಂದು 15 ವರ್ಷ ದ್ರಾಕ್ಷಿ ಜೀವನದಲ್ಲಿ 1 ವರ್ಷನೂ ಫೇಲ್ ಆಗದೆ ಉತ್ತಮವಾಗಿ ಬೆಳೆಯನ್ನು ಬೆಳೆದು ಯಾವುದೇ ಒಬ್ಬ ವ್ಯಕ್ತಿಗೆ ಕಡಿಮೆ ಇಲ್ಲಾರ್ದಂಗೆ ಜೀವನವನ್ನು ಸಾಗಿಸ್ಕೊಂಡು ಬಂದ್ವಿ. ನಂತರ ಇನ್ನಿಷ್ಟು ಪಾಳು ಇದ್ದ ಭೂಮಿ ಇದು, ಯಾರು ಒಣ ಬೇಸಾಯ ಮಾಡಲಿಕ್ಕೂ ಸಾಧ್ಯವಾಗ್ತಿದ್ದಿಲ್ಲ. ಅಂಥ ಭೂಮಿಯನ್ನು ನಾನೀಗ 5 ಎಕರೆಯನ್ನು ನೀರಾವರಿಯನ್ನು ಮಾಡಿದ್ದೇನೆ. ಫಸ್ಟ್ ಮೊದಲು 2 ಎಕರೆ ಪೇರ್ಲವನ್ನು ಮಾಡಿದ್ವಿ. ನಂತರ ಆ ಪೇರ್ಲಿನಿಂದ ನಮಗೆ ಅತಿ ಹೆಚ್ಚು ಲಾಭ ಬರಲಿಕ್ಕೆ ಹತ್ತಿದ್ದ ಮತ್ತಿನ್ನು 2 ಎಕರೆ ಪಾಳು ಬಿಟ್ಟ ಭೂಮಿಯನ್ನು ಮಾಡಬೇಕಂತ ಹೇಳಿ ತಿಳ್ಕೊಂಡು ಮತ್ತೆ 2 ಎಕರೆ ನಾನು ಪೇರ್ಲೆ ಮಾಡಿದೆ. 2 ಎಕರೆಯಲ್ಲಿ 800 ಪೇರ್ಲೆ ಸಸಿ ಮತ್ತು 800 ಸಾಗುವಾನಿ ಗಿಡವನ್ನು ಬೆಳೆದಿದ್ದೇನೆ. ಮತ್ತು 5-6 ಕಿಲೋಮೀಟರ್ಲಿಂದ ನಾವು ನೀರು ತಗೊಂಡು ಬಂದು ತುಂಬ ಕಷ್ಟಪಟ್ಟು ಬೆಳೆಯನ್ನು ಬೆಳೀತಾ ಇದ್ದೇವೆ. ಮುಂಜಾನೆ 6 ಗಂಟೆಯಲ್ಲಿಂದ ಹಿಡಿದು ಸಾಯಂಕಾಲ 6 ಗಂಟೆವರೆಗೂ ನಮ್ಮ ತಂದೆ, ನಾವು, ನಮ್ಮ ಕುಟುಂಬ ಎಲ್ಲರೂ ಸೇರಿ ಒಂದು ಅಗ್ದಿ ಇಂಟ್ರೆಸ್ಟಿನಿಂದ ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ. ಬೇಜವಾಬ್ದಾರಿಯಿಂದ ಕೃಷಿಯನ್ನು ಮಾಡ್ತಾ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಚಟಕ್ಕೆ ಹೆಂಗೆ ದಾಸಾಗಿರ್ತಾನೋ, ನಾವು ಅದು ಕೃಷಿ ಒಂದು ಚಟಕ್ಕೆ ದಾಸರಾಗಿದ್ದೀವಿ. ಅದೇ ಥರ ನಾವು ಕೃಷಿಯನ್ನು ಮಾಡಬೇಕು ಅಂಥೇಳಿ ಒಂದು ಬರಡು ಭೂಮಿಯಲ್ಲಿ ಬೆಳೆ ಬೆಳಿಬೇಕಂಥೇಳಿ ಒಂದು ನಿರ್ಧಾರ ಮಾಡಿದ್ವಿ. ಆ ಬರಡು ಭೂಮಿಗೆ ಇವತ್ತು ನಾವು ದುಡ್ಡು ಹಾಕೋಕೆ ಹಿಂದೆ ಮುಂದೆ ನೋಡಲಿಲ್ಲ. ಯಾಕಂದರೆ ಕೆಲವು ಜನ ಯಾವುದೋ ಒಂದು ಕೆಟ್ಟ ಚಟಗಳಿಗೆ ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ನಾನು ಭೂಮಿ ತಾಯಿಗೆ ದುಡ್ಡನ್ನು ಹಾಕ್ತೀನಿ ಅನ್ನೋ ಸಂತೋಷದಿಂದ ಹಾಕಿದ್ದೀನಿ. ಆದರೆ ನಾನು ಬೆಳೀತಕ್ಕಂಥ ಭೂಮಿಯನ್ನು ನೋಡಿ ಜನರು ಆಡಿಕೊಂಡಿದ್ದು ಉಂಟು, ಯಾಕಂದರೆ ಈ ಭೂಮಿಯಲ್ಲಿ ಏನು ಬೆಳಿತಾನೆ ಅಂತೇಳಿ. ಆದರೆ ಅದೇ ಜನ ಇವತ್ತು ಆ ಭೂಮಿಯಲ್ಲಿ ಬೆಳೆತಕ್ಕಂಥ ಬೆಳೆಯನ್ನು ನೋಡಿ ಇವತ್ತು ಮರುತಾ ಇದ್ದಾರೆ. ಅವರು ನಾವು ಯಾಕೆ ಮಾಡಲಿಲ್ಲ, ನಾವು ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟು ಇನ್ನೊಬ್ಬರ ಜೀವನ ನೋಡಿಕೊಂಡು ಅಂಥೇಳಿ. ಹೀಗಾಗಿ ಕೃಷಿಯಲ್ಲಿ ಒಬ್ಬ ಆಫೀಸರ್ ತಿಂಗಳ ಆಫೀಸರ್ ಪಡಿತಾನೆ ಅಷ್ಟೇ ಖುಷಿಯಿಂದ ನಾವು ಕೃಷಿಯಲ್ಲಿ ಕೃಷಿ ಸಂತೋಷವಾಗಿದ್ದೀನಿ ಸರ್. ಹೇಳಿ ಕೇಳಿ, ಹಿರಿಯರಿಂದ ಬಂದಂಥ ಕೃಷಿ ಬಳುವಳಿಯ ಭೂಮಿ, ಆದರೆ ಈ ದಿಢೀರ್ನಂಥ ಒಣ ಬೇಸಾಯ ಕೈಕೊಟ್ಟಾಗ ಅಥವಾ ಮಳೆ ಸಕಾಲಕ್ಕೆ ಬರದೇ ಇದ್ದಾಗ ಅಲ್ಲಿ ಎಲ್ಲವೂ ಕೂಡ ಅಯೋಮಯವಾದಂಥ ಸಂಗತಿ. ಅಂದರೆ ಆ ಸಂದರ್ಭದಲ್ಲಿ ಈ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು, ಅದರಲ್ಲಿ ಒಂದು ಯಶಸ್ಸನ್ನು ಸಾಧಿಸಬೇಕು ಅನ್ನುವಂಥ ದಿಟ್ಟ ನಿರ್ಧಾರವನ್ನು ಮಾಡಿದ್ರಿ. ಜೊತೆಗೆ ಛಲವನ್ನು ಕೂಡ ತೊಟ್ಟ್ರಿ, ಛಲದಂಕ ಮಲ್ಲರಾಗಿ ಕೂಡ ಮಣ್ಣಿಗಿಳಿದ್ರಿ. ಆದರೆ ಹೊಸದಾಗಿ ಈ ದ್ರಾಕ್ಷಿ ತೋಟವನ್ನು ಮಾಡುವಂಥ ಸಂದರ್ಭ ಹೊಸದಾದಂಥ ತೋಟಗಾರಿಕೆ ಬೆಳೆ, ಆದರೆ ಇದರ ಪರಿಚಯವೇ ಇಲ್ಲದಂಥ ತಾವುಗಳು ದಿಢೀರ್ನಂತೇಳಿ ಈ ದ್ರಾಕ್ಷಿ ತೋಟವನ್ನು ಮಾಡುವಂಥ ಸಂದರ್ಭದ ಆ ಅನುಭವದ ನುಡಿಗಳು. ಮೊದಲು ನಮ್ಮ ಊರಲ್ಲಿ ಸ್ವಲ್ಪ ಜನ ದ್ರಾಕ್ಷಿ ಮಾಡಿದರು, ಅವರಾದ ಒಂದು ಮಾಡ್ತಕ್ಕಂಥ ಒಂದು ರೀತಿನ ನಾವು ನೋಡ್ತಿದ್ವಿ. ನಂತರ ದ್ರಾಕ್ಷಿ ಬೆಳೆಗಾಗಿ ಈ ತೋಟಗಾರಿಕೆ ಇಲಾಖೆಯವರು ಮತ್ತು ಕೃಷಿ ಇಲಾಖೆಯವರು ಒಂದು ಸಲಹೆ ಸೂಚನೆಗಳನ್ನು ಅವರು ಪ್ರತಿ ತಿಂಗಳು ಕೊಡಲಿಕ್ಕೆ ಬರ್ತಿದ್ರು. ಅವರ ಸಲಹೆ ಸೂಚನೆಗಳಂತೆ ನಾವು 1-2 ವರ್ಷಗಳ ಅದರ ಒಂದು ಅನುಭವವನ್ನು ಪಡೆದುಕೊಂಡ್ವಿ. ಆನಂತರ ನಮಗೆ ಅದರೊಳಗೆ ಡೀಪಾಗಿ ಹೋದ ನಂತರ ಆ ಕೃಷಿಯಲ್ಲಿ ಹೇಗೆ ಮಾಡಬೇಕು, ಏನಿಲ್ಲ, ಯಾವ ಸಮಯಕ್ಕೆ ಯಾವ ರೋಗ ಬರುತ್ತೆ, ಯಾವ ಔಷಧ ಸಿಂಪಡಣೆ ಮಾಡ್ಕೋಬೇಕು ಅನ್ನೋದು ನಾವೇ ಒಂದು ಕಂಡುಕೊಂಡ್ವಿ. ಆನಂತರ ನಮಗೆ ಅದು ಈಸಿ ಆಯಿತು. ಈಸಿ ಆದ ನಂತರ ನಾವು 10-15 ವರ್ಷ ದ್ರಾಕ್ಷಿ ಜೀವನದಲ್ಲಿ 1 ವರ್ಷನೂ ನಾವು ಎಡವಿಲ್ಲ, ಯಾವ ವರ್ಷನೂ ನಾವು ಫೇಲ್ ಮಾಡಿಲ್ಲ. ಯಾಕೆಂದರೆ ನಾವು ಅಗದಿ ಗಮನವಿಟ್ಟು ಕೃಷಿ ಮಾಡೋದರಿಂದ ನಾವು ಇವತ್ತು ಯಾವುದೇ ಒಂದು ಸೈಡ್ಗೆ ಹೋಗೋಕೆ ಪ್ರಯತ್ನ ಮಾಡಿಲ್ಲ. ಆದರೆ ನಾವು ಗಮನ ಬೇರೆ ಕಡೆ ಹೋದಾಗ ಇವತ್ತು ನಾವು ಎಡಬಹುದು. ಹೀಗಾಗಿ ಕೆಲವು ಜನ ರೈತರು ಎಡವಿದ್ದಾರೆ, ಆದರೆ ನಾವು ಎಡವಿಲ್ಲ, ಮುಂದೂ ಎಡವೋದಿಲ್ಲ. ಹೀಗಾಗಿ ಒಂದು ಕೃಷಿ ಮಾಡಬೇಕಾದ್ರೆ ನನಗೊಂದು ಅಗ್ದಿ ಒಂದು ಹೆಮ್ಮೆ ಅನಿಸುತ್ತೆ. ಒಬ್ಬ ನೌಕರಿದಸ್ತಾನೆ, ಏ ನಾನು ನೌಕರಿ ಮಾಡ್ತೀನಿ ಅಂತ ಹೇಳಿ ಹೆಮ್ಮೆ ಅಂತ ಹೇಳ್ಕೊಂತಾನೆ. ನಾನು ಕೃಷಿ ಮಾಡ್ತೀನಿ, ಕೃಷಿಯಿಂದ ನಿಮಗಿಂತ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಾನು ಹೇಳ್ತೀನಿ. ಕೃಷಿ ನಾವು ಪ್ರಾಮಾಣಿಕವಾಗಿ ಮನಸ್ಸು ಕೊಟ್ಟು ಮಾಡಿದಾಗ ಮಾತ್ರ ಎಂದೂ ಎಡಾಗಕ್ಕೆ ಸಾಧ್ಯವೇ ಇಲ್ಲ. 2 ಇಂಚು ನೀರು, 1-4 ಎಕರೆ ಭೂಮಿ ಇತ್ತಂದರೆ ನಾವು ದುನಿಯಾ ಮಾಡ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ ಸರ್. ಆರಂಭಿಕವಾಗಿ ಈ ದ್ರಾಕ್ಷಿ ತಳಿಗಳ ಪರಿಚಯ ಇರಲಿಲ್ಲ. ಈ ದ್ರಾಕ್ಷಿ ಬೆಳೆಯ ತಳಿಗಳ ಪರಿಚಯ ಮತ್ತು ದ್ರಾಕ್ಷಿ ನಾಟಿಯ ಒಂದು ಕ್ರಮ ಮತ್ತು ಆ ತಂತಿ ಬೇಲಿಯನ್ನು ಅಂದರವನ್ನು ಎಣೆಯುವಂಥ ಪದ್ಧತಿ, ಇದನ್ನೆಲ್ಲ ಹೇಗೆ ಮಾಹಿತಿನ ಪಡ್ಕೊಂಡ್ರಿ, ಎಲ್ಲಿಂದ ಅದನ್ನು ತರಿಸ್ಕೊಂಡ್ರಿ, ಮತ್ತು ಅದರ ಒಂದು ಅನುಭವದ ಆ ದಿನದ ನುಡಿಗಳು? ಮೊದಲು ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಮೆಲಬುರ ತಾಲೂಕಲ್ಲಿ ಹಾಲಪ್ಪಾಚಾರವರು ದ್ರಾಕ್ಷಿ ಬೆಳೆಯನ್ನು ಬೆಳೀತಿದ್ದರು. ನಂತರ ಅವರ ಗೆಳೆಯರಾದಂಥ ಎಲ್ರೆಡ್ಡಪ್ಪ ಬೇರಿಗೆಯವರು ನಮ್ಮ ಊರಿಗೆ ಪರಿಚಯ ಮಾಡಿದ್ದರು ದ್ರಾಕ್ಷಿಯನ್ನು. ನಂತರ ಅವರೇ ಯಾವುದೇ ತಳಿಯನ್ನು ಬೆಳೀತಿದ್ರು ಆ ತಳಿಯನ್ನೇ ನಾವು ಬೆಳೆದ್ವಿ. ಅದರ ತಳಿ ಬಗ್ಗೆ ನಮ್ಗೆ ಯಾವುದೂ ಗೊತ್ತಿದ್ದಿಲ್ಲ. ಅವ್ರು ಯಾವಾಗ ಬೆಳೀತಾರೆ ಅದನ್ನೇ ಬೆಳೆಕತ್ತಿದ್ವಿ. ಆದರೆ ಈಗ ಅದು ಓನ್ ರೂಟ್ ಅಂತಂದು ಆವಾಗ ಬರ್ತಿತ್ತು. ಈಗ ಡಾಗ್ರೀಸ್ ಅಂತೇಳಿ ಕಾಡು ಬೇರು ಸಸಿ ಅಂತೇಳಿ ಅದನ್ನು ಮಾಡಿದ್ದಾರೆ. ಆಮೇಲೆ ನಾವು ಈಗ ಹೊಸ ಹೊಸ ತಳಿ ಬಂದಿದ್ದಾವೆ. ಈಗ ಮಾಣಿಕ ಚಮನ್, ಸೋನಾಕ, ಸೂಪರ್ ಸೋನಾಕ, ಕಾಜು ಸೋನಾಕ ಅಂತೇಳಿ ಎಲ್ಲ ಹೊಸ ಹೊಸ ತಳಿ ಬಂದು ಈಗ ನಾವು ತಳಿ ಬಗ್ಗೆ ನಮಗೆ ಈಗ ಅರಿವೆ ಆಗಿದೆ. ಈಗ ಮತ್ತೆ ಹೊಸದಾಗಿ ಮಾಡಲಿಕ್ಕೆ ಹತ್ತಿದ್ವಿ. ಈ ಸದ್ದ ನಾವು ಬೇರೆ ಬೇರೆ ಮಾರ್ಕೆಟ್ ಯಾವುದಲ್ಲಿ ಚಾಲ್ತಿದ್ದ ಆ ತಳಿಯನ್ನು ಮಾಡ್ತೀವಿ ಸರ್. ನಾವು ಇನ್ನು ಈ ದ್ರಾಕ್ಷಿ ತೋಟದ ನಿರ್ವಹಣೆಯಲ್ಲಿ ಸಾಕಷ್ಟು ಸಕಾಲಕ್ಕೆ ಒಂದು ಸೂಕ್ತವಾದಂಥ ರೋಗಗಳು ಅಥವಾ ಬಂದಂಥ ಸಂದರ್ಭದಲ್ಲಿ ಹತೋಟಿ ಕ್ರಮಗಳನ್ನು ಕೂಡ ನಾವು ಬಹಳ ಶೀಘ್ರವೇ ಕ್ರಮ ಕೈಗೊಳ್ಬೇಕಾಗತ್ತೆ. ಇಂತಹ ಈ ಒಂದು ದ್ರಾಕ್ಷಿ ತೋಟಕ್ಕೆ ಯಾವುದಾದ್ರೂ ಕೀಡೆಗಳು ಅಥವಾ ಯಾವುದಾದ್ರು ರೋಗಗಳು ಅಥವಾ ಕೀಟಗಳು ಬಂದಂಥ ಅಥವಾ ಅದನ್ನು ಆಕ್ರಮಿಸಿಕೊಂಡಾಗ ಹೇಗೆ ಅದನ್ನು ಸಮಸ್ಯೆಯನ್ನು ನಿರ್ವಹಿಸ್ಕೊಳ್ತೀರಿ? ಈ ದ್ರಾಕ್ಷಿ ಅಂದರೆ ಒಂದು ಮಗು ಕೂಸಿದ್ದಾಗ ಅದು ಒಂದು ಕೂಸನ್ನು ನಾವು ಹೇಗೆ ಜಾಗೃತಿಯಿಂದ ನೋಡ್ತೇವೆ ಅದೇ ಥರ ನಾವು ಅಕ್ಟೋಬರ್ ಚಟ್ನಿ ಮಾಡಿದಾಗ ಒಂದು 2 ತಿಂಗಳು ಮಾತ್ರ ಒಂದು ದಿವಸ ಬಿಟ್ಟು ಒಂದು ನಾವು ಸ್ಪ್ರೇನ ಮಾಡ್ತೀವಿ. ರೋಗ ಬರೋಕ್ಕಿಂತ ಮುಂಚೆಕೇನೆ ನಾವು ಸ್ಪ್ರೇ ಮಾಡ್ತೀವಿ. ಈ ದಿನಕ್ಕೆ ಈ ರೋಗ ಬರುತ್ತೆ, ಈ ದಿನಕ್ಕೆ ಈ ರೋಗ ಬರುತ್ತೆ ಅನ್ನೋದು ನಮಗೆ ಗೊತ್ತಿರ್ತೈತಿ. ಈ ನಂತರ ಹಂಗಾಗಿ ಅದರಲ್ಲಿ ಹೆಚ್ಚಿಗೆ ಕಾಡುವಂಥದ್ದು ಡೌನಿ ಮಿಲ್ಡು, ಒಂದು ಪೌಡ್ರ್ ಮಿಲ್ಡು ಮತ್ತು ಮೀಲಿಬಗ್ ಅಂತೇಳಿ ಒಂದು ಕಾಡುತ್ತೆ. ಆದರೆ ಮುಂಜಾಗ್ರತೆಯಾಗಿಯೇ ರೋಗ ಬರಲಿ ಬರದೇ ಇರಲಿ ನಾವು 3 ದಿವಸಕ್ಕೆ ಒಂದು ಸ್ಪ್ರೇ ಮಾಡೇ ಮಾಡ್ತೀವಿ ಅದಕ್ಕೆ ಆ ರೋಗ ಬರಲಾರ್ದಂಗೆ. ಮತ್ತು ಮಳೆ ಮತ್ತು ವಾತಾವರಣದಲ್ಲಿ ವ್ಯತ್ಯಾಸ ಆದ ನಂತರ ಅಲ್ಲಿ ನಾವು ಬೂದಿ ರೋಗಕ್ಕೆ ಮತ್ತು ಡೌನಿ ಮಿಲ್ಡ್ ರೋಗಕ್ಕೆ ಆಟೋಮೆಟಿಕ್ ಹೊಡೆದೇ ಹೊಡಿತೀವಿ. ಅದು ರೋಗ ಬರೋದಕ್ಕಿಂತ ಮುಂಚೆಗೇನೆ ಹೊಡಿತೀವಿ. ಸರಾಸರಿಯಾಗಿ ಒಂದು ವಾರ್ಷಿಕ ಬೆಳೆಗೆ ದ್ರಾಕ್ಷಿಯ ಒಂದು ಫಲವನ್ನು ನಾವು ಖರ್ಚು ವೆಚ್ಚಗಳು 1 ಎಕರೆಗೆ ಎಷ್ಟು ಬರುತ್ತೆ ಮತ್ತು ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು ಆದ ನಂತರ ಉಳಿಯುವಂಥ ಒಂದು ಆದಾಯ? ಸರ್, ನಾವು ಮೊದಲು ದ್ರಾಕ್ಷಿ ಮಾಡಬೇಕಾದ್ರೆ 1 ಎಕರೆ ಮಾಡಲಿಕ್ಕೆ 2 ಲಕ್ಷ ರೂಪಾಯಿ ಬೇಕಾಗುತ್ತೆ ಮೊದಲು ನಾವು ದ್ರಾಕ್ಷಿ ಮಾಡಬೇಕಾದ್ರೆ. ಆ ನಂತರ ದಿನಗಳಲ್ಲಿ ಮತ್ತು ಔಷಧ ಮತ್ತು ಖರ್ಚು ಸೇರಿ 1 ಲಕ್ಷ ರೂಪಾಯಿ ಆಗುತ್ತೆ. 1 ಎಕರೆದಲ್ಲಿ 4-5 ಲಕ್ಷ ರೂಪಾಯಿ ನಾವು ಆದಾಯವನ್ನು ತೆಗಿತೀವಿ ಸರ್. ನಾವು ಆದಾಯ 4-5 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಖರ್ಚಿಸ್ತೇವೆ, 3-4 ಲಕ್ಷ ರೂಪಾಯಿ ನಮಗೆ ನೆಟ್ ಅಮೌಂಟ್ ಉಳಿದಿದೆ ಸರ್. ಅತಿ ಕಡಿಮೆ ನೀರು ಇದಕ್ಕೆ ಬೇಕಾಗುತ್ತೆ ಸರ್. ಒಂದು ತಿಂಗಳಿಗೆ 3 ಅಥವಾ 4 ಸಲ ನೀರು ಕೊಟ್ಟರೆ ಸಾಕು, ಅದು ಹನಿ ನೀರಾವರಿ ಮುಖಾಂತರ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಆದಾಯ ಹೆಚ್ಚಿನ ಲಾಭ ಸಿಗುತ್ತೆ ಸರ್ ದ್ರಾಕ್ಷಿ ಒಳಗೆ. ಇನ್ನು ಪೇರ್ಲೆ ಬೆಳೆಯನ್ನು ಕೂಡ ತೋಟಗಾರಿಕೆ ಬೆಳೆಯಾಗಿ ಅದನ್ನು ಕೂಡ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ, ಈ ತೋಟಗಾರಿಕೆ ಬೆಳೆಗಳಲ್ಲೇ ಬಹಳಷ್ಟು ಪ್ರಮುಖವಾದ ಬೆಳೆ ಈ ಪೇರ್ಲೆ ಬೆಳೆ ಕೂಡ. ಈ ಪೇರ್ಲೆ ಯಾವ್ಯಾವ ತಳಿಯ ಪೇರ್ಲೆ ಬೆಳೆಯನ್ನು ಬೆಳೀತಾ ಇದೆ ಸರ್? ಇದು ಲಕ್ನೋ 49 ಅಂತೇಳಿ ಈ ನಮ್ಮ ಇದರಲ್ಲಿ ಜಾಸ್ತಿ ಸೇಲ್ ಆಗ್ತಾ ಇದೆ ಸರ್. ಇದು ನಮ್ಮದು ಭೂಮಿ ಏನಿತ್ತಲ್ಲ ಒಂದು ವೇಸ್ಟ್ ಆಗಿಬಿಟ್ಟಿರ್ತಕ್ಕಂಥ ಭೂಮಿ ಇತ್ತು ಸರ್. ಆ ಭೂಮಿಯಲ್ಲಿ ನಾವು ಇದನ್ನು ಮೊದಲು ಭೂಮಿಯನ್ನು ಹದ ಮಾಡಿ ಎಲ್ಲ ಥರದ ಸೊಪ್ಪು ಸೇದೆಗಳನ್ನು ಹಾಕಿ ಪೇರಲೆ ಸಸಿಯನ್ನು ನಾಟಿ ಮಾಡಿದ್ವಿ. 1 ವರ್ಷ ತನಕ ನಾವು ಅದರ ಕಾಯಿಗಳನ್ನು ಕಿತ್ತ ಹಾಕ್ತಾ ಬಂದ್ವಿ. 1 ವರ್ಷ ನಂತರ ನಾವು ಬೆಳೆ ಬಿಡ್ತಾ ಇದ್ವಿ. ಈ ನನ್ನ 2 ಎಕರೆಯಲ್ಲಿ 800 ಪೇರಲೆ ಸಸಿಗಳಿವೆ. ಪ್ರತಿದಿನ 1500 ರಿಂದ 2000 ರೂಪಾಯಿ ನನಗೆ ಆದಾಯ ಇದೆ. 2 ಎಕರೆದಲ್ಲಿ 800 ಪೇರಲೆ ಗಿಡ ಇವೆ, ಪ್ರತಿದಿನ 2000 ರೂಪಾಯಿ ಆದಾಯ ಇದೆ. ಒಂದು ಟ್ರೇ 25 ಕೆಜಿ ಇರುತ್ತೆ, 500 ರೂಪಾಯಿಗೆ ಒಂದು ಟ್ರೇ. ಹೀಗಾಗಿ ಇದು 15-20 ವರ್ಷಕ್ಕೆ ಇದು ಮುಗಿಬೋದು ಪೇರ್ಲ. ಇದು ಮುಗಿದ ನಂತರ ನಮಗೂ ವಯಸ್ಸು ಆಗ್ತಾ ಬರುತ್ತೆ ಅವಾಗ. ಹೀಗಾಗಿ ಇದು ಮುಗಿದ ನಂತರ ನನಗೆ ಆದಾಯ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ 800 ಸಾಗವಾನಿ ಗಿಡವನ್ನು ನಾನು ಬೆಳೆಸಿದ್ದೀನಿ. ಈಗ 2 ವರ್ಷದ ಸಾಗವಾನಿ ಗಿಡ 15-20 ಫುಟ್ ಹೈಟು ಮತ್ತು ಒಂದು 2 ಹಿಡಿಯಷ್ಟು ಬಡ್ಡಿ ದಪ್ಪ ಆಗಿದೆ. ಹೀಗಾಗಿ ಒಂದು ಪೇರ್ಲ ಕೃಷಿಯಲ್ಲಿ ಕೂಡ ತುಂಬ ಆದಾಯ ಇದೆ. ಕಡಿಮೆ ಖರ್ಚು, ಕಡಿಮೆ ಶ್ರಮ, ಕಡಿಮೆ ಆಳೇ ಬೇಕಾಗಿಲ್ಲ. ಹೀಗಾಗಿ ಆ ಪೇರ್ಲ ಇದರಲ್ಲಿ ನಾನು ಉತ್ತಮವಾಗಿದ್ದೇನೆ ಮತ್ತು 2 ಎಕರೆ ಹೊಸದಾಗಿ ಈ ಸದ್ದು ಮಾಡಿದ್ದೇನೆ. ಈ ಪೇರ್ಲ ಗಿಡಕ್ಕೆ ಇದು ಮರವಾಗಿ ಬೆಳೆಯುವಂಥ ಒಂದು ಬೆಳೆ ಕೂಡ ಇದು. ಆದರೆ ಇಲ್ಲಿ ಕೆಲವೊಂದು ಬಾರಿ ನಮ್ಮ ಸಸಿಗಳಿಗೆ ಅಥವಾ ಈ ಪೇರ್ಲ ಮರಗಳಿಗೆ ಹುಳ ಎಲೆ ಉದುರುವಂಥದ್ದು ಅಥವಾ ಎಲೆ ತಿನ್ನುವಂಥದ್ದು ಅಥವಾ ರೋಗಗಳು ಕೀಟಗಳು ಇಂಥದ್ದು ಬರೋದು ಸಹಜ ಪ್ರತಿಯೊಂದು ಬೆಳೆಗೂ ಕೂಡ. ಆದರೆ ಅಂಥ ಒಂದು ಪೇರ್ಲೆ ಬೆಳೆಗೆ ಯಾವುದಾದ್ರೂ ಸಾಮಾನ್ಯವಾಗಿ ಸಹಜವಾಗಿ ಬರುವಂಥ ರೋಗಗಳು ಇವೆಯೇ ಅಥವಾ ಬಂದಂಥ ಸಂದರ್ಭದಲ್ಲಿ ಹೇಗೆ ಅದನ್ನು ಪರಿಹರಿಸಿಕೊಳ್ತೀವಿ? ಪೇರ್ಲೆ ಗಿಡಕ್ಕೆ ಮುಖ್ಯವಾಗಿ ಕಾಡುವಂಥ ರೋಗ ಅಂದರೆ ಮೀಲಿಬಗ್. ಇದನ್ನು ಬಿಟ್ಟರೆ ಮತ್ತೆ ಯಾವುದೇ ರೋಗನೂ ಬರೋದಿಲ್ಲ ಅದಕ್ಕೆ. ಆದರೆ ಭೂಮಿ ಫಲವತ್ತತೆ ಇತ್ತಂದ್ರೆ ಅದು ಯಾವುದೇ ರೋಗ ಬರಲ್ಲ. ಆ ಮಿಲಿಬಗ್ ಏನು ಒಂದೇ ರೋಗ ಬರೋದು, ಆ ಮಿಲಿಬಗ್ಗಿಗೆ ನಾವು ಡ್ರಿಪ್ ಮುಖಾಂತರ ಒಂದು ಔಷಧವನ್ನು ಬಿಡ್ತೀವಿ. ಯಾವುದೇ ಒಂದು ಔಷಧವನ್ನು ಬಿಡ್ತೀವಿ, ಆ ಬಿಟ್ಟ ನಂತರ ಅದು ಒಂದು 6 ತಿಂಗಳ ತನಕ ನಮಗೆ ಬರಲ್ಲ. ಮತ್ತು ನಾವು ತಿಂಗಳಿಗೊಮ್ಮೆ ಸ್ಪ್ರೇಯನ್ನು ಮಾಡ್ತಾ ಇರ್ತೀವಿ. ಮಿಲಿಬಗ್ ಪ್ಲಸ್ ಕೀಟನಾಶಕ ಒಂದು ಟಾನಿಕನ್ನು ಹಾಕಿ ಸ್ಪ್ರೇ ಮಾಡ್ತೀವಿ. ಆದರೆ ಔಷಧಿ ಸಿಂಪಡಣೆ ಭಾಳ ಕಡಿಮೆ ಇದೆ, ಆಳಿಂದ ಭಾಳ ಕಡಿಮೆ ಇದೆ ಸರ್. ಈ ಪೇರ್ಲೆ ಹಣ್ಣಿನ ಬೆಳೆಯ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಈ ತೇಗದ ಗಿಡಗಳನ್ನು ಕೂಡ ಬೆಳಿತೀನಿ ಅಂತ ಹೇಳಿದ್ರೆ, ಯಾಕೆ ಈ ತರನಾದಂಥ ಒಂದು ವಾಣಿಜ್ಯಾತ್ಮಕವಾದಂಥ ದೃಷ್ಟಿಕೋನ ಆ ಕಡೆ ಹರಿತು ಅಂತ? ಈಗ ಪೇರ್ಲೆ ಗಿಡದ ಮಧ್ಯೆ ನಾನು ಸಾಗುವನ್ನು ಯಾಕೆ ಬೆಳೆಸಿದ್ದೇನೆ ಅಂದರೆ, ನಾವು ಈಗ 35-40 ವರ್ಷ, ಇನ್ನು 15-20 ವರ್ಷ ನಮಗೆ ಆಗಿಂದ ನಮಗೆ ವಯಸ್ಸಾಗುತ್ತೆ. ಆವಾಗ ನಮಗೆ ದುಡ್ಲಿಕ್ಕೆ ಆಗೋದಿಲ್ಲ. ಇದು 15-20 ವರ್ಷ ನಮಗೆ ಪೇರ್ಲೆ ವಾಲಿಗೆ ಮುಗಿದು ಹೋಗ್ಬಿಡ್ತೈತಿ ಇದ್ರ ಜೀವನ. ನಂತರ ನಮಗೆ ದುಡಿಯೋಕ್ಕಾಗಲ್ಲ, ಮುಂದೆ ಮಕ್ಕಳು ಹೆಂಡ್ರ ಹಿಂಗೆ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಸಾಗುವಿನ ಗಿಡವನ್ನು ಬೆಳೀತಿದ್ವಿ. ಯಾಕೆ ಬೆಳೀತಿದ್ವಿ ಅಂದರೆ, ಸಾಗಾಣಿಕೆ ಗಿಡಕ್ಕೆ ನಾವೇನು ಹೆಚ್ಚಿನ ಖರ್ಚು ಮಾಡೋದೇ ಬೇಕಿಲ್ಲ. ಇದಕ್ಕೆ ಇದರದೇ ಆದಂಥ ಡ್ರಿಪ್ ಲೈನ್ ಇರುತ್ತೆ, ಇದರದೇ ಆದಂಥ ಇದು ಇರುತ್ತೆ, ಇದ್ರ ಜೋಡಿನೂ ಅದು ಬೆಳ್ಕೊತ ಹೋಗುತ್ತೆ. ಒಂದು ಬಸ್ನಲ್ಲಿ ಹೋಗುವಾಗ ಇನ್ನೊಬ್ಬರನ್ನ ಹತ್ತಿಸಿಕೊಂಡು ಹೋದಂತೆ ಅಷ್ಟೇ, ಮತ್ತು ಇದಕ್ಕೇನು ಎಕ್ಸ್ಟ್ರಾ ಇಲ್ಲ. ಇನ್ನು ಬೇರೆ ಜಮೀನು ಹೆಚ್ಚಿನ ಜಮೀನು ಇಲ್ಲದೇ ಇದ್ದ ಕಾರಣಕ್ಕೆ ಅಂತರ ಬೆಳೆಯಾಗಿ ನಾನು ಸಾಗುವಾನಿಯನ್ನು ಬೆಳೆದಿದ್ದೇನೆ. ಆ ಸಾಗವಾನಿ ಗಿಡ ಇವತ್ತು ಆ ಕೃಷಿ ಇಲಾಖೆಯರ ಆಶ್ಚರ್ಯ ಪಡುವ ರೀತಿಯಲ್ಲಿ ಬೆಳೆದಿವೆ. ಅದು ಒಂದು ಫಲವತ್ತತೆ ಅಲ್ಲದ ಭೂಮಿಯಲ್ಲಿ ಕೂಡ. ಮುಂದೆ ಒಬ್ಬ ಸರ್ಕಾರಿ ನೌಕರ ಹೆಂಗೆ ರಿಟೈರ್ಡ್ ಆದಮೇಲೆ ನನ್ನದು ಇಷ್ಟು ಬಂತಪ್ಪ ಅಷ್ಟು ಬಂತಪ್ಪ ಅಂತಂದು ಹೇಳ್ತಾನೆ. ನಾನು ವಯಸ್ಸು ಆದ ನಂತರ ಸಾಗವಾನಿ ಗಿಡದಲ್ಲಿ ಬಂದ ಲಾಭವನ್ನು ನನ್ನದು ರಿಟೈರ್ಮೆಂಟ್ ಇಷ್ಟು ಬಂತಂತೇಳಿ ನಾನು ಹೇಳಲಿಕ್ಕೆ ಇದನ್ನು ಬೆಳೆಸಿದ್ದೇನೆ. ಆನಂದ್ ರೆಡ್ಡಿಯವರು ಸಾಮಾನ್ಯ ಬಸ್ ಇರಲಿಲ್ಲ, ಅಂದರೆ ಸಾಮಾನ್ಯ ಕೃಷಿ ಪದ್ಧತಿಯನ್ನು ಅನುಸರಿಸಲಿಲ್ಲ, ಹೈಟೆಕ್ ಮಾದರಿಯ ಬಸ್ಸನ್ನು ಹೇಳಿದ್ರು. ಹೈಟೆಕ್ ರೀತಿಯಾದಂಥ ಒಂದು ಉತ್ಕೃಷ್ಟ ಗುಣಮಟ್ಟದ ಅತೀ ಉನ್ನತ ಮಟ್ಟದ ಕೃಷಿ ಜೀವನವನ್ನು ತೋಟಗಾರಿಕೆ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡ್ರು. ಆದರೆ ಈ ತೋಟಗಾರಿಕೆ ಎಂಬ ಹೈಟೆಕ್ ಬಸ್ಸನ್ನು ಹತ್ತುವಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥ ಸಣ್ಣ ಪುಟ್ಟ ರೈತರು ಬಸ್ಸನ್ನು ಹತ್ತುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ತಮ್ಮ ಮಾದರಿನ ಅನುಸರಿಸಬೇಕಂತೇಳಿ ಬಂದಂಥವರಿಗೆ ಆನಂದ್ ರೆಡ್ಡಿಯವರ ಅನುಭವದ ನುಡಿಗಳು. ಪ್ರತಿಯೊಬ್ಬ ರೈತನು ಕೂಡ ಕೃಷಿಯಲ್ಲಿ ಬೆಳೀಬೇಕನ್ನೋದೇ ನನ್ನ ಆಸೆ. ಆದರೆ ಈಗ ನಮ್ಮ ರೈತರು 90% ಬೇರೆ ಒಂದು ಕಡೆ ಲಕ್ಷ್ಯನ ಕೊಡ್ತಾರೆ, 10% ಈ ಕೃಷಿ ಕಡೆ ಕೊಡ್ತಾರೆ. ಕೃಷಿ ಕಡೆ ಕೊಟ್ಕೊಂಡು ಈ ಕಡೆ ನಮ್ಮ ಕೃಷಿಯಲ್ಲಿ ಲಾಭ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಪ್ರತಿಯೊಬ್ಬ ರೈತನು ಕೂಡ ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದು ನಾವೇನು ಬೆಳೆಯನ್ನು ಬೆಳೀತಿರ್ತೀವಿ ಆ ಬೆಳೆಯನ್ನು ನಾವು ಚೆಕ್ ಮಾಡಬೇಕು. ಹೋಗಿ ಏನಾಗಿದೆ ಏನಿಲ್ಲ ಏನಿಲ್ಲ ಅಂತೇಳಿ ಚೆಕ್ ಮಾಡಿದಾಗ, ಆ ಶ್ರಮದಿಂದ ದುಡಿದಾಗ ಮಾತ್ರ ನಾವು ರೈತರಾಗಕ್ಕೆ ಸಾಧ್ಯ ಐತಿ. ಅದನ್ನು ಬಿಟ್ಟು ನಾವು ಯಾವುದೇ ಒಂದು ಊರಿನಲ್ಲಿ ಅದು ಇದು ಅಂಥೇಳಿ ಒಣ ಒಂದು ಕೆಲಸ ಮಾಡ್ತಾ ಕೂತ್ರೆ ಕೃಷಿಯಲ್ಲಿ ಲಾಭ ಆಗೋದಿಲ್ಲ. ನಾನು ಯಾವುದೇ ಒಂದು ಇದಕ್ಕೆ ಹೋಗದೇನೆ 24 hours ಕೃಷಿಯಲ್ಲಿನೇ ಇರೋದರಿಂದ ನಾನು ಕೃಷಿಯಲ್ಲಿ ಲಾಭವಾಗಿದ್ದೀನಿ, ಕೃಷಿಯಲ್ಲಿ ಧೈರ್ಯವಾಗಿದ್ದೀನಿ. ಯಾವುದೇ ಒಂದು ಸಾಲ ಸಂದ ಏನು ಮಾಡಲಾರ್ದೇ ಒಂದು ಕೃಷಿಯಲ್ಲಿ ಆರಾಮದಾಯಕ ಜೀವನವನ್ನು ನಡೆಸ್ತಾ ಇದ್ದೀನಿ. ಹೇಳಿ ಕೇಳಿ ಚಟಗಳನ್ನು ರೂಢಿಸ್ಕೊಂಡವನ ದೇಹ ಹಾಳಾಗುತ್ತೆ. ಆದರೆ ತಾವು ಭೂತಾಯಿಯ ಕೃಷಿ ಎಂಬ ಚಟವನ್ನು ಅನುಸರಿಸ್ತಾ ಇದ್ದೀನಿ, ಅದನ್ನು ದಾಸನಾಗಿ ಅಂಟುಕೊಂಡಿದ್ದೀನಿ, ಹಾಗಾಗಿ ಕೃಷಿಯ ಚಟದಿಂದ ನಾನು ಹಠವಾದಿಯಾಗಿ ಅದರಲ್ಲಿ ಸಾಧನೆಯನ್ನು ಸಾಧಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ಆದರೆ ಮುಂದಿನ ಚಟ ಅಂದರೆ ಈ ಕೃಷಿ ತಮ್ಮ ಜೀವನದ ಮುಂದಿನ ಹಠ, ಮುಂದಿನ ಸಾಧನೆಯ ಉದ್ದೇಶಗಳು, ಗುರಿಗಳು ಏನಿರ್ಬೋದು ಆನಂದ್ ರೆಡ್ಡಿಯವರು? ಮುಂದೆ ನಾನು ಇನ್ನಷ್ಟು ಈಗ ಕೃಷಿ ಜೊತೆಗೇ ಮೇಕೆ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದು ಒಂದು ಸ್ವಲ್ಪ ಬೆಳ್ಕೊಂತ ಹೋದಾಗೆಲ್ಲ ನಾನು ಮಾಡ್ತೇನೆ. ಯಾವುದೇ ರೀತಿಯ ಮುಂಗಡವಾಗಿ ಸಾಲ ಸೂಲ ಮಾಡಿ ಯಾವುದೇ ಪೀಕನ್ನು ಮಾಡೋಲ್ಲ ನಾನು. ಪ್ರಾಮಾಣಿಕವಾಗಿ ಮೊದಲು ಒಂದನೇ ಪೆಟ್ರೋಲಿಗೆ ಹೆಚ್ಚಿ ಆಮೇಲೆ 2-3 ಹಿಂಗೆ ಎತ್ಕೊಂಡು ಹೋಗ್ತೀನಿ. ಹೀಗಾಗಿ ಇದರಲ್ಲಿ ನಾನು ಪೂರ್ತಿ ಯಶಸ್ಸನ್ನು ಕಂಡಿದ್ದೀನಿ. ಇನ್ನೂ ಇಷ್ಟು ಕಂಡ ನಂತರ ನನ್ನ ಹತ್ರ ದುಡ್ಡು ಸ್ಟಾಕ್ ಆದ ನಂತರ ಈ ಬೇರೆ ಒಂದು ಮೇಕೆ ಅಥವಾ ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಮಾಡಿದೆ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಮಾಡೋಕ್ಕಾಗುತ್ತೋ ಅಂತೇ ಕೆಲಸನ ಅಷ್ಟೇ ನಾನು ಮಾಡೋದು. ಸುಮ್ಮನೆ ಯಾವುದೇ ಒಂದು ಕೆಲಸವನ್ನು ನಾನು ಮಾಡೋಕ್ಕೆ ಬಯಸೋಕ್ಕಿಲ್ಲ. ಈ ಥರ ಒಂದು ನನ್ನದು ಒಂದು ಜೀವನದ ದಾರಿಯನ್ನು ನಾನು ಹೊಂಟಿದ್ದೀನಿ ನೋಡಿ. ಕೃಷಿ ಕ್ಷೇತ್ರದ ಚಲದಂಕ ಮಲ್ಲ ಆನಂದ್ ರೆಡ್ಡಿಯವರು. ಹೇಳಿ ಕೇಳಿ ಇಲ್ಲಿ ತನಕ ಸಸ್ಯಾಹಾರಿಗಳಿಗೆ ಅನ್ನದಾತರಾಗಿ ತಮ್ಮ ಆಹಾರ ಉತ್ಪಾದನೆಯಲ್ಲಿ ಗಣನೀಯ ಸಾಧನೆಯನ್ನು ಸಾಧಿಸಿದ್ದೀರಿ. ಆದರೆ ಮುಂದಿನ ದಿನಗಳಲ್ಲಿ, ಮುಂದಿನ ಯೋಜನೆಗಳಲ್ಲಿ ಒಂದು ಬಹುದೊಡ್ಡ ಸವಾಲಿದೆ, ಯೋಜನೆ ಇದೆ, ಗುರಿ ಇದೆ. ಅದು ಒಬ್ಬ ಅನ್ನದಾತನಾಗಬೇಕು ಅನ್ನುವಂಥ ಒಂದು ಯೋಜನೆ. ಆದರೆ ಆ ಯೋಜನೆ ಸಾಕಷ್ಟು ಖರ್ಚು ವೆಚ್ಚದಿಂದ ಕೂಡಿರ್ತದೆ, ಅಥವಾ ಬರುವಂಥ ಸವಾಲುಗಳು ಹೇಗಿರಬಹುದು ಅದನ್ನು ಎದುರಿಸಲಿಕ್ಕೆ ಈಗಲೇ ಸಣ್ಣ ಪುಟ್ಟ ತಯಾರಿ ಅಥವಾ ಬೃಹತ್ ಮಟ್ಟದ ತಯಾರಿ ಹೇಗಿದೆ ಅಂತ? ಮೊದಲು ಈ ರೈತರನ್ನು ನಾನು ಭೇಟಿ ಆಗಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವ ರೈತ ಹೇಗೆ ಬೆಳೆದಿದ್ದಾನೆ, ಅದರಲ್ಲಿ ಏನು ಹೇಗೆ ಲಾಭ ಗಳಿಸಿದ್ದಾನೆ, ನಷ್ಟ ಆಗಿದ್ದಾನೆ, ನಷ್ಟವಾದ ರೈತ ಮತ್ತು ಲಾಭ ತೆಗೆದ ರೈತನನ್ನು ಇಬ್ಬರನ್ನು ಭೇಟಿಯಾಗಿ ಅದರಲ್ಲಿ ವಿಚಾರ ಮಾಡಿ ಅದು ನನಗೆ ಸರಿಯಾಗುತ್ತೆ, ನನಗೆ ಮಾಡಲಿಕ್ಕೆ ಸಾಧ್ಯ ಐತಿ ಅಂದ ಮೇಲೆ ನಾನು ಆ ಕೆಲಸದಲ್ಲಿ ಮುಂದುವರಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಅಂದರೆ ಅದರಲ್ಲಿ ಲಾಭ ತೆಗಿಲಾರದೆ ನಾನು ಹಿಂದಕ್ಕೆ ಸರಿಯುವುದಿಲ್ಲ ಅಂತ ನನ್ನೊಂದು ಮಾತು ಸರ್. ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆದರೆ ಆನಂದ್ ರೆಡ್ಡಿಯವರಿಗೆ ಒಂದಷ್ಟು ವಿಭಿನ್ನ ರೀತಿಯ ಗುರಿ ಇದೆ, ಮತ್ತು ಅದಕ್ಕೆ ತಕ್ಕನಾಗಿ ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ ಪಳಗಿದಂಥ ಅನುಭವವನ್ನು ಪಡೆದಂಥ ಯಶಸ್ವಿಯಾದಂಥ ರೈತರನ್ನು ಗುರುಗಳನ್ನಾಗಿಸಿಕೊಳ್ಬೇಕು ಅನ್ನುವಂಥ ತವಕ ಇಚ್ಛೆ ಕೂಡ ಇದೆ. ಆದರೆ ಸದಾಕಾಲ ಆನಂದ್ ರೆಡ್ಡಿಯವರು ಆನಂದವಾಗಿರಬೇಕು ಅನ್ನುವಂಥ ಒಂದು ಭರಾಟೆಯಲ್ಲಿ ಎಲ್ಲೋ ಒಂದು ಕಡೆ ಸಾಕಷ್ಟು ಬೆವರನ್ನು ಸುರಿಸ್ತಾ ಇದ್ದೀರಿ. ಸಾಕಷ್ಟು ಭೂತಾಯಿಗೆ ತಮ್ಮ ಬೆವರಿನ ಹನಿಯನ್ನು ಆಕೆಗೆ ಅರ್ಪಣೆ ಮಾಡ್ತಾಯಿದ್ರಿ. ತಾವು ಹೇಳ್ತಾ ಇದ್ರಿ, ಯಾರು ಭೂಮಿತಾಯಿಯನ್ನು ಸಂಪೂರ್ಣವಾಗಿ ನಂಬಿ ಆಕೆಯೇ ನನ್ನ ಒಡಲು ಉಸಿರಂತೆ ನಂಬ್ತಾರ ಅಂಥವ್ರಿಗೆ ಯಾವತ್ತೂ ಕೂಡ ಬರಿದಾಗಲ್ಲ ಅಥವಾ ತಾಯಿ ಬರಿದು ಮಾಡಲ್ಲ ಅಂತ ಹೇಳ್ತಾ ಇದ್ರಿ. ಆದರೆ ಎಷ್ಟೋ ಜನ ತಮ್ಮದೇ ಆದಂಥ ಭೂಮಿಯನ್ನು ಬೇರೊಬ್ಬರಿಗೆ ಗುತ್ತಿಗೆಗೆ ಕೊಟ್ಟು ಅಥವಾ ಈ ವಂತಿಕೆಗೆ ಕೊಟ್ಟು ತಾವು ಇನ್ನೊಬ್ಬರ ಜಮೀನಿನಲ್ಲಿ ಅಥವಾ ಇನ್ನೊಬ್ಬರ ಕೆಲಸಕ್ಕೆ ಅಥವಾ ಯಾವುದೋ ಪಟ್ಟಣಗಳಿಗೆ ವಲಸೆ ಹೋಗಿ ಅಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಸೇರಿಕೊಂಡು ಇನ್ನೊಬ್ಬರಿಗೆ ದಾಸರಾಗಿರ್ತಾರೆ. ಅಂಥವ್ರಿಗೆ ತಮ್ಮ ಒಂದು ಆತ್ಮವಿಶ್ವಾಸದ ಛಲದ ನುಡಿಗಳು. ಮೊದಲನೇದಾಗಿ ಕೃಷಿ ಅಂದರೆ ರೈತ ಅನ್ನಲಿಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ ನಮ್ಮ ಯುವಕರು. ಈಗ ರೈತ ಅಂದರೆ ಕೆಳಮಟ್ಟದಪ್ಪ ಅಂತೇಳಿ ಅವ್ರದ್ದೊಂದು ಭಾವನೆ ಬಂದಿದೆ. ಅದು ಹೀಗಾಗಿ ಮೊದಲು ಅವರು ರೈತ ಅಂದ್ರೆ ಎಲ್ಲರಿಗಿಂತ ನಾನೇ ಶ್ರೇಷ್ಠ, ನನ್ನ ಇದರಲ್ಲಿ ಕೆಲವು ಜನಗಳನ್ನು ಬೆಳೀತಾ ಇದ್ದಾರೆ ಅನ್ನೋದು ಮೊದಲು ಬರಬೇಕು. ನಾ ರೈತ ಅಂತ ನಾನು ಪ್ರೀತಿಸಬೇಕು, ಪ್ರೀತಿಸಿದಾಗ ಮಾತ್ರ ಆ ಭೂಮಿಯಲ್ಲಿ ತಾನೇ ಸಕ್ಸಸ್ ಸಿಗೋಕ್ಕೆ ಸಾಧ್ಯ ಐತಿ. ಪ್ರತಿಯೊಬ್ಬ ವ್ಯಕ್ತಿ ಯುವಕ ಅರ್ಧ ಗುಂಟೆಲಿ ಹಿಂದೆ ಹಿಡ್ಕೊಂಡು 10 ಎಕರೆ ಏನೇ ಇರಲಿ ಒಟ್ಟು ಪ್ರಯತ್ನ ಪಟ್ಟಾಗ ಮಾತ್ರ ಕೃಷಿಯಲ್ಲಿ ಲಾಭ ಇದೆ. ಇವರು ಮೊದಲು ನಾನು ರೈತ ಅನ್ನೋದು ಅದು ಮನಸ್ಸಿನಲ್ಲಿ ತುಂಬಕ್ಕೆ ರಕ್ತದಲ್ಲಿ ತುಂಬಕ್ಕದು ಅಭಿಮಾನ ತುಂಬಬೇಕದು. ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನೋದು ಹೆಂಗೆ ಅಭಿಮಾನ ಇರುತ್ತೋ ಅದೇ ಥರ ಭೂಮಿನೂ ಕೂಡ ನನ್ನ ತಂದೆ ತಾಯಿ ಅಂತಂದು ನಾವು ಪ್ರೀತಿಸಿದಾಗ ಆ ಕೃಷಿಯಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯ ಇದ್ದೀವಿ. ಆದರೆ ನನಗೆ ರೈತ ಅನ್ನೋದು ಕೀಳರಿಮೆ ಇಲ್ಲ ಇಲ್ಲ, ನಾವು ಕೀಳವಾಗಿ ಕಾಣಬಾರ್ದು. ನಾವು ರೈತ ಅಂದ್ರೆ ಎದೆ ತಟ್ಟಿ ಹೇಳಿದಾಗ ಮಾತ್ರ ಭೂಮಿ ತಾಯಿ ನಮಗೆ ಬೆನ್ನಿಂದ ತಾನೇ ಬರ್ತಾಳೆ. ನಾವು ಅಸಹಾಯ ಪಟ್ಕೊಂಡಿವಿ ಅಂದ್ರೆ ನಾವೇನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಯುವಕರು ಕೃಷಿ ಮಾಡಿ ಬದುಕ್ಬೋದು, ಏನು ದೊಡ್ಡಗದಲ್ಲ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನಾವು ಶ್ರಮ ಪಟ್ಟರೆ ಮಾತ್ರ ಬೇಕಾದ ನಾವು ದುನಿಯಾ ಮಾಡ್ಬೋದು ಅಂಥೇಳಿ, ಈ ಕೃಷಿನೇ ಮುಂದೆ ಎಲ್ಲದು ಹಿಂದೆ ಅಂಥೇಳಿ ನಾನು ಹೆಮ್ಮೆಯಿಂದ ಹೇಳ್ತೇನೆ ಸರ್. ಇದು ಈಗ ನಮಗೆ ದಿನ 2-3 ಸಾವಿರ ರೂಪಾಯಿ ಆದಾಯ ಎಕರೆ ಇದ್ದೇ ಇದೆ. ಆದರೆ ಪೆನ್ಷನ್ ಬರಲಿಕ್ಕೆ ಅಂತೇನೆ ಸಾಗವಾನಿ ಗಿಡವನ್ನು ಮತ್ತು ಶ್ರೀಗಂಧದ ಗಿಡವನ್ನು ನಾವು ನೆಟ್ಟಿದ್ದೇವೆ. ಈಗ ನನಗೆ 35 ವಯಸ್ಸು ಇದು, ನನಗಿನ 15-20 ವರ್ಷಕ್ಕೂ ಸಾಗವಾನಿ ಗಿಡ ಮತ್ತು ಶ್ರೀಗಂಧದ ಗಿಡ ಬಂತು ಅಂದರೆ ಕೋಟಿ ಗಟ್ಟಲೆ ಬರುತ್ತೆ. ನನಗೆ 800,000 ಗಿಡ ನನ್ನ ಹತ್ರ ಸಾಗವಾನಿ ಗಿಡ ಇವೆ, ಸುಮಾರು 50,000 ರೂಪಾಯಿ ಇದೆ. ನೀವೇ ಲೆಕ್ಕ ಹಾಕಿ, 1,000 ಗಿಡಕ್ಕೆ 50,000 ರೂಪಾಯಿ ಒಂದು 5-6 ಕೋಟಿ ರೂಪಾಯಿ ಆಗುತ್ತೆ. 5-6 ಕೋಟಿ ರೂಪಾಯಿ ಯಾವ ನೌಕರಿದವ್ರಿಗೂ ಪೆನ್ಷನ್ ಬರಲ್ಲ, ನನಗೆ ಬರುತ್ತೆ. ನಾನು ಅದರಲ್ಲಿ ಪ್ಲ್ಯಾನಿಂಗ್ ಮಾಡೇ ಮಾಡ್ಕೊಂಡಿದ್ದೀನಿ. ಈಗ ನಾನು ಬದುಕಕ್ಕೆ ಬರ್ತಕ್ಕಂಥ ಆದಾಯ ಮತ್ತು ನಾನು ನಂತರ ವಯಸ್ಸಾದ ನಂತರ ನಮ್ಮ ಮುಂದೆ ನನ್ನ ಮಕ್ಕಳು ನನ್ನ ವಯಸ್ಸಿನಲ್ಲಿ ಆದಂಥ ಬರ್ತಕ್ಕಂಥ ಬೆಳೆಯನ್ನು ಬೆಳೀಲಿಕ್ಕೆ ಇದ್ದೀನಿ. 24 ತಾಸುಗಳ ಅವಿರತವಾದಂಥ ಶ್ರಮ ವರ್ಷದ ಉದ್ದಕ್ಕೂ ಕೂಡ ಇರಬೇಕು ಅನ್ನೋಂಥ ಕೃಷಿ ಕ್ಷೇತ್ರದಲ್ಲಿ ಅದು ವಿಶೇಷವಾಗಿ ಈ ಒಂದಷ್ಟು ವಿರಾಮ ಕೂಡ ಅಗತ್ಯವಾಗಿರ್ತದೆ ದೇಹ. ಯಾಕಂದರೆ ಎಳೆಯ ಮಕ್ಕಳಿದ್ದಾಗಿನಂಥ ಹಿರಿಯ ವಯಸ್ಸು ಆಗ್ತಾ ಇದ್ದಂತೆ ದೇಹ ಕೂಡ ದಣಿತದೆ, ದೇಹ ಕೂಡ ಸೊರಗ್ತದೆ. ಆದರೆ ಸೊರಗುವ ಮುನ್ನ ಏನನ್ನಾದರೂ ಸಾಧಿಸಬೇಕು, ಅದು ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಸಾಧನೆಯನ್ನು ಇಟ್ಕೊಂಡಿದ್ದೀರಿ, ಗುರಿಯನ್ನು ಇಟ್ಕೊಂಡಿದ್ದೀರಿ, ಜೊತೆಗೆ ಗುರುಗಳನ್ನು ಕೂಡ ಹರಿಸ್ತಾ ಹುಡುಕ್ತಾ ಅದರಲ್ಲೇ ಯಶವನ್ನು ಕೂಡ ಈಗಾಗಲೇ ಕಂಡಿದ್ದೀರಿ. ಒಂದಷ್ಟು ಮತ್ತಷ್ಟು ಉನ್ನತ ಮಟ್ಟದಲ್ಲಿ ಕಾಣಬೇಕನ್ನುವಂಥ ಇಚ್ಛೆ, ತಾವು ಗುರಿಯನ್ನು ಹೊಂದಿದ್ದೀರಿ. ತಮ್ಮ ಗುರಿ, ತಮ್ಮ ಒಂದು ಯೋಜನೆಗಳು ಸಕಾಲಕ್ಕೆ ಸಫಲವಾಗಲಿ, ಜೊತೆಗೆ ತಮಗೆ ಯಶಸ್ಸಿಗಲಿ. ಮತ್ತಷ್ಟು ಈ ದೇಶದ ಆಹಾರ ಉತ್ಪಾದನೆ ಅಂತ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನು ನೀಡೋದರಲ್ಲಿ ವಿಶೇಷ ಕೊಡುಗೆ ನೀಡಬೇಕನ್ನುವಂಥ ಒಂದು ಯೋಜನೆಯನ್ನು ಹೊಂದಿದ್ದೀರಿ. ಆ ಯೋಜನೆ ಸಾಕಾರಗೊಳ್ಳಲಿ, ತಮಗೆ ಯಶಸ್ಸಿಗಲಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಅಭಿನಂದನೆಗಳು, ಧನ್ಯವಾದಗಳು. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಒಣಭೂಮಿ ಬೇಸಾಯ ಕುರಿತು ಶ್ರೀ ಆನಂದರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿಕೊಂಡು ಬಂದ್ವಿ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.